ಏನಣ್ಣ ಬೋಧಿನ ಆಗೋಯ್ತು, ನಿನ್ನು ನೋಡಿ ಅಣ್ಣಯನ್ನು ನೋಡಿ ಅಂತೂ ಅಪರೂಪಕ್ಕೊಂದು ಸಿಕ್ಬಿಟ್ರಲ್ಲ ಇವತ್ತು. ಅಲ್ಲ ನೀನ್ ಈ ಪಾಟಿ ಪುರ್ಸೋತಾಗಿರೋದ್ ನೋಡಿದ್ರೆ ಏನ್ ಕೆಲಸ ಎಲ್ಲ ಮುಗ್ದಂಗ್ ಕಾಣ್ತೈತೆ. ಇಲ್ಲ ಕಣಣ್ಣ, ಎಲ್ಲಿ ಮುಗ್ಯಾಣ, ಮಾಡ್ತಾನೆ ಇದೀವಿ ಮಾಡ್ತಾನೆ ಇದೀವಿ. ಹಂಗೆ ಇಷ್ಟ ದಿನ ನಿಂಗೆ ಸಿಕ್ಕಕ್ಕೂ ಆಗಿಲ್ಲ ನಂಗೆ. ಇವಾಗೇನೋ ಈ ಕಡೆ ಬರ್ತಾ ಇದ್ನ ನೀ ಕಂಡೆ ಹಂಗೆ ಮಾತಾಡ್ತಾ ಇವ್ನಿ. ಅಲ್ಲ ನಾನು ಅನ್ಕೊಳ್ಳೋದು ನೀನು ಈ ಪಾರ್ಟಿ ಪುರ್ಸೋತಾಗಿರಕ್ಕಿಲ್ಲ ಅಂದ್ರೆ ಏನಾರ ಕೆಲ್ ಕೆಲ್ಸ ಮುಗಿಸ್ತಾ ಕಾಪಿ ಗಿಪ್ಪಿ ಎಲ್ಲ ಕೂದಾಯ್ತಾ ಹೆಂಗೆ ಏನ್ ಕತೆ? ಇವ ಕೂಯ್ತಾ ಇದೀವಿ, ಒಂದ್ ರೌಂಡ್ ಮುಗಿಸಿದೀವಿ ಕಣಣ್ಣ, ಇನ್ನ ಒಂದ್ ರೌಂಡು, ಆಮೇಲೆ ಒಂದ್ ರೌಂಡು, ಆಮೇಲೆ ಗೊತ್ತಲ್ಲ ಮಳೆ ಬಂದು ಏನಾಗೋಯ್ತು ಪಚಿತಿ, ಹಣ್ಣೆಲ್ಲ ಬಂದ್ಬಿಟ್ಟಿತ್ತ, ಬೇಗ ಕುಯ್ಯಕ್ ಆಗ್ಲಿಲ್ವಾ, ಎಲ್ಲ ಉದ್ರ ಕೆಳಗ್ ಬಿದ್ದಾವೆ. ಅದ್ರ ಜೊತೆ ಪಕ್ಷಿ ಒಂದೊಂದ್ ಮುಷ್ಟಿ ಬೇಳೆ ಬೀಳ್ಸಿ ಬೀಳ್ಸಿ ಇಟ್ಟಿದಾವೆ. ಇನ್ನ ಹಣ್ಣು ಕುಯ್ದಂಗೆ ಆ ಕೆಲ್ಸ, ಬೇಳೆ ಹಾಯಿಸ್ಬೇಕು. ಅಲ್ಲ ಈಗ ನೀವು ಕುಯ್ದ್ರ ಹೆರ್ಕಿದ್ರ ಅದನ್ನ ಹೇಳಂಗೆ. ಕುಯ್ದಿದೀವಿ ಗಿಡದಲ್ಲಿ ಏನ್ ಉಳ್ಕೊಂಡಿತ್ತ ಅದನ್ನ ಕುಯ್ಕೊಂಡಿದೀವಿ, ಇನ್ ಹೆರ್ಕ ಕೆಲ್ಸ ಜೋರು. ಅಣ್ಣ ಶಂಕರಣ್ಣ ನೋಡಿಲ್ಲ ಸುಮಕ್ಕ, ಕುಯ್ದ ಹೆರಕ್ತ ಅಂತಂದ್ರೆ ಇದ್ದ ಕುಯ್ದ ಬಾಕಿ ಹೆರಕ್ತೆ ಅಂತ ಅವಳು ಏನ್ ಕತೆ ಅಂತ ಅರ್ಥ ಆಯ್ತಿಲ್ಲ ನಂಗೆ. ಪೂರ್ತಿ ಹರಕಿಲ್ಲ ಕಣ್ಣ, ಇನ್ನ ಐತೆ ಒಂದ್ ತಿಂಗಳ ತನಕ ಹೆರಕ್ಬೇಕು ನೋಡು. ಅದಕ್ಕೆ ನಾನು ಒಂದಷ್ಟು ಪಕ್ಷಿ ಪ್ರಾಣಿಗಳಲ್ಲಿ ತಂದು ಇಟ್ಕೊಬಿಟ್ರೆ ಕುಯ್ಯದ ತಪ್ಪಿಡ್ತದೆ, ಅದು ಅದ್ರ ಹಿಕ್ಕೆನಲ್ಲೇ ಬಂದ್ಬಿಡ್ತದೆ ಬೀಜ ಅಂತ. ಇಕ್ಕೆಲ್ ಬಂದಿದ್ ಬೀಜಕ್ಕೆಲ್ಲ ಜಾಸ್ತಿ ಬೆಲೆ ಅಂತೇವ್ರೆ. ಬೆಲೆ ಅನ್ನೋಕ್ಕಿಂತ ಅದನ್ನ ಮತ್ತೆ ನರ್ಸರಿ ಮಾಡಿದ್ರೆ ಒಳ್ಳೆ ಸದೃಢವಾಗಿ ಒಳ್ಳೆ ಪೌಷ್ಟಿಕಾಂಶ ಯುತವಾಗಿ ಬರ್ತದಂತೆ ಗಿಡಗಳೆಲ್ಲ. ಈಗ ಅಣ್ಣಯ್ಯ ಈಗ ನೀ ಕಣಂಗೆಯ ನೋಡು, ಈ ಪಾಟಿ ಮಳೆ ಬಂದು ಬೆಳೆ ಎಲ್ಲ ಹಾಳಾಗೋಯ್ತು ಅಂತ ಅನ್ಕತ್ತಿದೀವಿ, ಆದ್ರೆ ಅಲ್ಪ ಸ್ವಲ್ಪ ಉಳಿದಿರೋದನ್ನ ಹೆಂಗ್ ಉಳಿಸ್ಕೋಬೇಕು ಅಂತ ನಮ್ ರೈತರಿಗೆ ಗೊತ್ತಾಯ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಯ್ತಿಲ್ಲ ನೋಡು, ಹಿಂಗೈತಲ್ಲ ಪರಿಸ್ಥಿತಿ. ಹೌದು ಹೌದು ಹೌದು, ಅದು ಒಂದೊಂದ್ಸರಿ ಹಂಗೆ ಶಂಕರಣ್ಣ. ಈ ಒಂದೊಂದ್ಸರಿ ಏನಾಗ್ಬಿಡ್ತದೆ ಅಂತ ಅಂದ್ರೆ ನಾವೇನೋ ಅನ್ಕೊಂಡಿರ್ತೀವಿ, ಅದೇನೋ ಆಗ್ಬಿಡ್ತದೆ, ಉಲ್ಟಾ ಆಗ್ಬಿಡ್ತದೆ. ನಾವೇನೋ ಇಷ್ಟ ಆಯ್ತದೆ ಅಷ್ಟ ಆಯ್ತದೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಅನ್ಕೊಂಡಿರ್ತೀವ. ಇಷ್ಟು ಮಳೆ ಬರ್ತದೆ ನವೆಂಬರ್ ಕೊನೆವರೆಗೂ ಮಳೆ ಬರ್ತದೆ ಅಂತ ಹೇಳ್ಬಿಟ್ಟು ಯಾರು ಅನ್ಕೊಂಡಿದ್ದರು? ಡಿಸೆಂಬರ್ ಮೊದಲನೇ ವಾರದಲ್ಲಿ ಬಂತಲ್ಲ ಹೇಳೋ, ಆಮೇಲೆ ಈ ಡಿಸೆಂಬರ್ ತಿಂಗಳಲ್ಲಿ ಇಷ್ಟೊಂದು ಚಳಿ ಆಯ್ತದೆ ಅಂತ ಯಾರಪ್ಪ ಹೇಳಿದ್ರು? ಅಯ್ಯೋ ನೋಡಿ ಅನ್ಕೊಂಡಿರಲ್ಲ ನನಗೆ ಹೆಂಗ ಆಗ್ಬಿಟ್ಟೈತೆ ಅಂತ ಅಂದ್ರೆ ಒಂದ್ ಹದಿನೈದು ದಿವಸ ತಿಂಗಳತ್ತೆ ಊರ್ ಬಿಟ್ಬಿಡೋಣ ಅನ್ಸ್ಬಿಟ್ಟೈತೆ. ಏ ಊರ್ ಬಿಡೋದಲ್ಲ, ಮನೆ ಬಾಗಿಲು ತೆಗೆದ್ಬೇಡ ನಂಗೆ, ಮನೆ ಒಳಗು ಇರಕ್ಕಾಯ್ತಾ ಇಲ್ಲ, ಒಳಿಕೆ ಹೊಡಿತದೆ ಹವಾ. ಅಲ್ಲ ನೀನ್ ಹೆಂಗಿದ್ರು ಸೌದೆ ವಲಯಪ್ಪ ಕೆಂಡ್ ಬೀಳ್ತದೆ, ಹೆಂಗ ನೀ ಕಾಯ್ಸ್ಕೊಂಡಿರ್ತೀಯ ನಮ್ ಕತೆ ಹೇಳೋ? ನಿಮ್ದೆಲ್ಲ ಗ್ಯಾಸ್ ನರಲ್ಲ ನೀವು, ಕೂರಂಗು ಇಲ್ಲ ಹೇಳಂಗು ಇಲ್ಲ ಅಂತಾರ, ರೂಮ್ ಹೀಟರ್ ಯೂಸ್ ಮಾಡ್ಬೇಕು ಹಂಗಾಗ್ಬಿಟ್ಟೈತೆ. ಹಂಗಂತ ಒಂದ್ ರೂಮ್ ಹೀಟರ್ ನಾರು ತಂದ್ಕೊಡ್ ಶಂಕರಣ್ಣ, ನೀನು ನಿಂಗೇನ್ ಹೇಳಿ ಹೇಳಿ ವರ್ಷ ವರ್ಷ ಹೇಳ್ತೀನಪ್ಪ ಚಳಿಗಾಲ. ಅಲ್ಲ ನಾನ್ ಅನ್ಕೊಳ್ಳೋದು ನಿನಗೆ ಯಾಕೆ ಹೀಟ್ರು ಒಳ್ಳೆ ಕೆಂಡ ಬೀಳ್ತದೆ, ಆ ಕೆಂಡದನ್ನ ಮಾಡ್ಕೊಬಿಟ್ರತ್ಲಾಗಿ ಅದನ್ನ ಎರಡ್ ಕಡೆ ನೀನ್ ಸಣ್ಣ ಸಣ್ಣ ಸ್ಟೌವ್ ತರದ್ ಇಟ್ಕೊಬಿಟ್ರೆ ಆ ಇದ್ಲೂ ಅತ್ಲಾಗಿ ಅದಕ್ಕೆ ಎರಡ್ ಕಂಟ ಚಿಪ್ ಹಾಕ್ಬಿಟ್ರೆ ಯಾವಾಗ್ಲೂ ಕಾವಿರ್ತದಪ್ಪ. ಕೆಂಡವ ಜಾಸ್ತಿ ಕಾಯಿಸ್ಬೇಡ ಅಂತ ಹೇಳೋರು ಡಾಕ್ಟರ್, ರಕ್ತ ಕಡಿಮೆ ಆಯ್ತದಂತೆ. ಎಂತದಕ್ಕೆ ಯಾರು ಹೇಳಿ ಜಾಸ್ತಿ ಕಾಯಿಸಿದ್ರೆ ಅಂದ್ರೆ ನೀ ತೀರಾ ಬಡ್ಡೆಲ್ ಕೂತ್ಕತ್ತಿಲ್ಲ ಅದಕ್ಕೆ ಹಂಗಂದವ್ರೆ. ಓ ಹಂಗೆ, ಅದು ಹೆಂಗೆ ಅಂತ ಅಂದ್ರೆ ಈಗೇನು ಇಲ್ವಲ್ಲಪ್ಪ, ಈಗ ಯಾಲಗಡ್ಡೆ ಹಣಸಿನ ಬೀಜ ಇದ್ರೆ ಸುಡ್ಕೊಂಡ್ ಸುಡ್ಕೊಂಡ್ ತಿನ್ಬೋದಾಗಿತ್ತು. ಈಗವೇನು ಈಗ ಬೀಜ ಎಲ್ಲನು ಒಂದು ಬಿಡ್ದಂಗ ಎಲ್ಲ ತೆಗ್ದು ಇಟ್ಟಿರ್ತೀನಿ ಬೇಕಾಯ್ತವ ನಾನು ಅಂತ ಹೇಳ್ಬಿಟ್ಟು ತಾಣಗೆಲ್ಲ ಎಸ್ತಿರ್ತಾರೆ, ಮತ್ತೆ ಸುಟ್ಕೊಡೋ ಅಂತ ನಂಗೆ ಹಿಂಸೆ ಕೊಡ್ತಾನೆ, ಸಾರ್ ಮಾಡುವಂತ ಅಂತಾನೆ, ಸಿಪ್ಪೆ ಎಲ್ಲ ಬಿಡ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಾಣಂಗ್ ತಾಣಗೆ ಎಸ್ತಿರ್ತಾರೆ. ಈಗ ಅದೇನು ತುಂಬಾ ಬೇರೆ ಕಡೆಗೆ ಎಸ್ತಿರಕ್ಕಲ್ಲ, ಹಿತ್ಲ ಪತ್ಲಲ್ಲಿ ಹಾಕಿರ್ತಾರೆ. ಈಗ ಮಳೆಯಲ್ಲಿ ಉಳ್ಕೊಂಡಿರ್ತಾವೆ. ಈಗ ನೀನ್ ಹೇಳ್ದಂಗೆ ಗೆಂಡೆ ಸೀಸನ್ ಮುಗ್ದೋಗೋಯ್ತು, ಈಗ ಇನ್ನೇ ನಾವೇ ಈಗ ತರ್ಬೇಕಲ್ಲಪ್ಪ, ಈಗ ಪೇಟೆಗೆ ಹೋಗಿ ನಾವೇ ತರ್ಬೇಕಾಗುತ್ತೆ, ಹಂಗಾಗ್ಬಿಟ್ಟೈತೆ. ನಾವೆಲ್ಲಿ ಇಟ್ಕೊಂಡಿದೀವಿ, ಈಗ ಸಣ್ಣವು ಗೋಲಿ ಪಲ್ಯ ಎಲ್ಲ ಇಟ್ಕೊಳ್ಳುವ, ಈ ಸಲ ಅವು ಸಿಕ್ತಿಲ್ವಲ್ಲ. ಸುಮಕ್ಕ ನೋಡು, ನೀನು ಕಾಫಿ ಕುಯ್ದಾಯ್ತು ಹೆರಕಾಯ್ತು ಎರಡು ಮಾಡ್ತಾ ಇದೀಯ, ಈಗ ಹೆಂಗಾಯ್ತ ಪರಿಸ್ಥಿತಿ, ಎಷ್ಟಾಯ್ತು, ಹೆಂಗೆ ಏನೇನ್ ಮಾಡ್ದೆ ಹೇಳೋ. ಒಣ ಒಳ್ಳೆ ರೇಟ್ ಏನೋ ಬಂತ, ಮಳೆ ಬಂದ್ ಹಾಳಾಯ್ತು. ಆಮೇಲೆ ಫಸ್ಟ್ ಹೆಂಗೋ ಒಂದಿಷ್ಟು ಬೆಳೆ ಮಾಡಿಸ್ಕೊಂಡ್ವಿ, ಇನ್ನು ಅದು ಕೆಂಪಾಗಿ ಬೇಡ ಪಚೀತಿ, ಬಣ್ಣ ಎಲ್ಲ ಮಾಸ್ಲ್ ಹೋಗ್ಬಿಟ್ಟೈತೆ, ಬೆಲೆ ಸಿಕ್ಕಲ್ಲ. ಹಂಗೆ ಫಸಲ್ ಬಂದ್ರೆ ರೇಟ್ ಇರಕ್ಕಿಲ್ಲ, ರೇಟ್ ಬಂದ್ರೆ ಫಸಲು ಇದ್ರೆ ನೋಡಿ ಮಳೆ ಬಿಡ್ಲಿಲ್ಲ, ಏನ್ ಮಾಡಣ ಹೇಳಿ. ಏನ್ ಯಾಕಿಂಗ್ ಆಯ್ತು ಅಂತ ಸುಮಕ್ಕ ಈ ಸರಿಯ? ಏನ್ ಹೇಳೋಣ, ಮಳೆ ಬಿಡ್ಲಿಲ್ಲ, ಮಳೆದೇ ದೊಡ್ಡ ಹೊಡ್ತ. ಆಮೇಲೆ ಜನರು ಸ್ವಲ್ಪ ಕಷ್ಟ, ಈಗ ಗೊತ್ತೇ ಗೊತ್ತಲ್ಲ ನಿಂಗೆ, ಸರಿಯಾದ ಸಮಯಕ್ಕೆ ಕುಯ್ಯಕ್ ಜನ ಸಿಕ್ಕಿಲ್ಲ, ಹಂಗಾಗಿ ಕಷ್ಟ. ಅಲ್ಲ ಜನ ಸಿಗ್ಲಿ ಸಿಗದೇ ಇರ್ಲಿ, ನೀನೇನ್ ಬಿಡಕ್ಲಿ ಬಿಡು, ನೀನ್ ಒಬ್ಳೆ ಯಾರು ಬೇಕಾರೆ ಮಾಡ್ತೀನಿ, ಮಾಡ್ತಾ ಇದೀವಿ. ಸ್ವಲ್ಪ ಇನ್ನೇನ್ ಮಾಡೋದು, ಸಿಕ್ಕ ಜನ ಕರ್ಕೊಳ್ಳೋದು, ನಾವು ಸೇರ್ಕೊಳ್ಳೋದು, ಮಾಡ್ಕೊಳ್ಳೋದು. ಆಮೇಲೆ ಯಾವ ಕಾರಣಕ್ಕೂ ಸುಮಕ್ಕ ನೀನು ಯಾರು ಎಲ್ಲಾರ ಹತ್ರಲ್ಲೂ ನಾವು ಗದ್ದೆ ಕುಯ್ದು ಗದ್ದೆ ಬಿಡ್ದು ಈ ಎಂತದ ಕಾಪಿ ಹಣ್ಣು ಬಿಡಿಸ್ದು ಅಂತ ಅಪ್ಪಿ ತಪ್ಪಿನ ಹೇಳಂಗಿಲ್ಲ. ಹೇಳಿದ್ರೆ ಮತ್ ನಮ್ಮನೆಗೆ ಬಾ ಅಂತ ಅಂತ ಅಂತಾರೆ. ಅಲ್ಲ ಅವರು ಅದು ಒಳ್ಳೇದೆ, ನಮ್ಮನೆ ಕೆಲ್ಸಕ್ಕೆ ಅವ್ರು ಬಂದ್ರೆ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಕೊಟ್ರೆ ಜನ ಸಮಸ್ಯೆ ಬರೋದಿಲ್ವಲ್ವಾ, ನಿಮ್ಮನೆಗೆ ಎಲ್ಲಿ ಬರ್ತಾರೆ? ಅವ್ರ ಯಾರಿಗೂ ಬೇಕಾದ ಕರೀತಾರೆ. ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಗೊತ್ತಾ, ಬಂದು ಒಂದ್ ಎರಡ್ ಆಳು ಮೂರ್ ಆಳು ಕೆಲಸ ಒಬ್ಳೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕರ್ಕಂಡ ಮೇಲೆ ಚೆನ್ನಾಗಿ ಉಜಿಸ್ಬಿಡ್ತಾರೆ. ಇಲ್ಲ ಕನ್ನಡ ನಮ್ದೇ ಹಾಸ್ ಒದ್ಕೊಳ್ಳಷ್ಟೈತಿ, ಎಲ್ಲಿಗೆ ಹೋಗೋಣ ಅಲ್ಲ ಮಾಡೋಣ ಟೈಮ್ ಬಂದಾಗ ಇಲ್ಲ ಅಂತ ಅಲ್ಲ, ಬಟ್ ನಮ್ಮವ್ ಇರ್ತಾವಲ್ಲ ಅವೆಲ್ಲ ಮುಗಿಸ್ಕೋಬೇಕು. ಏನಾಗ್ಬಿಟ್ಟೈತೆ ಅಂತಂದ್ರೆ ಸುಮಕ್ಕ ಬೇಗ ಮಾಡ್ಬಿಟ್ಟವಳು ಬಂಗವ ಅಂದ್ರೆ, ಈಗ ಏನಾಗೈತೆ ಅಂತಂದ್ರೆ ಯಾರು ಇನ್ನು ತೋಟ ತೊಳಕೆ ಹೋಯ್ತಲ್ಲ ಅನ್ಕ, ಇವಳಾಗ್ಲೇ ಎಲ್ಲ ಕುಯ್ದೆ ಆಗೋಯ್ತು, ಆಗ್ಲೇ ಹೆರಕ್ತಾವಳೆ. ಈಗಲೇ ಗಿಡದ ಮೇಲೆ ನಾಲ್ಕ ನಾಲ್ಕ ಉಳ್ಕೊಂಡವೆ, ಇನ್ನೂ ಬಿಟ್ಬಿಟ್ರೆ ಬರೀ ಆಯದೆ ಅಂದ್ರೆ ಮಾತೇ ಇಲ್ಲ. ಕೆಲವ್ರಿಗೆ ಏನಾಗ್ಬಿಟ್ಟೈತೆ ಅಂತಂದ್ರೆ ತೋಟದ ಕಡೆಗೆ ಹೋಗಕ್ಕೆ ಮನ್ಸಾಯ್ತಿಲ್ಲ, ಹಂಗಾಗ್ಬಿಟ್ಟೈತೆ. ಒಂದು ಎರಡನೇದು ಜನ್ ಸಿಗ್ತಾ ಇಲ್ಲ, ಹಂಗಾಗಿ ಈ ಸುಮಕ್ಕ ಬಂಗ ಮುಗಿಸ್ಕೊಬಿಟ್ಟವಳೆ ಅಂತ ನಾನು ಹೇಳ್ದಂಗಯ್ಯ, ನಿನ್ ಬಿಡಕ್ಕಲ್ಲ ಬಿಡು. ಆಗ್ಲೇ ಹೇಳದಲ್ ಸುಮಕ್ಕ ಏನೋ ಬಾರಿ ಬೋರರು ಅವು ಇವು ಎಲ್ಲ ಬಂದಲ್ಲ ಕಡ್ದಾಕಿದೀವಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಏನ್ ಕತೆ ಅದು ಅಂತವ ಅಣ್ಣ. ಅದೇನಾಯ್ತಂದ್ರೆ ಬೋರರ್ ಬಂದ್ಬಿಟ್ಟಿತ್ತ, ಈಗ ನಾವು ಬೋರರ್ ಇಲ್ದಂಗೆ ಸಾಕಂಡ್ರು ತೋಟನ, ಅಪ್ಪಕ್ಕ ತೋಟದವ್ರು ನೀಟಾಗಿ ಮಾಡಿದ್ರು. ಮೊದ್ಲಿ ಕಾಫಿ ಬೋರ್ಡರ್ ಎಲ್ಲ ಬರೋರು ಬೋರರ್ ಎಲ್ಲ ತೆಗ್ಸಿ ಅಂತ ತೆಗ್ಸವ್ರು, ಈಗ ಅವರು ಏನ ಅಂತ ಚಟಕಿನೇನು ಮಾಡ್ತಾ ಇಲ್ಲ. ಹಂಗಾಗಿ ಬೋರರ್ ಯಾರು ಕಡಿಯಕ್ ಹೋಗಲ್ಲ, ಫಸ್ಲಿಲ್ದಂಗ ಆಗುತ್ತೆ ಅಂತ ಹಂಗೆ ಬಿಟ್ಕೊಂಡ್ಬಿಡ್ತಾರೆ. ಅವೇನಾಯ್ತವೆ ಬೇಲಿ ಪಕ್ಕ ಪಕ್ಕ ತೋಟಗಳು ಬಂದು ಬಂದು ಬಂದು ಇದ್ ಮಾಡ್ತವೆ. ಇದಕ್ಕೆಲ್ಲ ಈಗ ಎಲ್ಲ ನಾವೇ ಮಾಡ್ಕೊಳ್ಳೋದು ಆಯ್ತಾ. ನಾವು ಸುಮ್ನೆ ಪ್ರಕೃತಿ ಅಷ್ಟು ಮಳೆ ಸುರಿಸ್ತು ಬರ ಬಂತು ಅದ್ ಮಾಡ್ತು ಇದ್ ಮಾಡ್ತು ಅಂತ ಅಂತ ಅಂತೀವಿ, ಬರಗಾಲ ಬಂದ್ರು ಅಲ್ಲೂ ಏನಾರು ಮಾಡೋ ಅಂತದ್ದು ಒಂದಷ್ಟು ಇರ್ತದೆ ಅಂತ ಅಂದ್ರೆ. ಇವ್ ಹೆಂಗೆ ಅಂತ ಅಂದ್ರೆ ಇವೆಲ್ಲ ಮಳೆ ಜಾಸ್ತಿ ಬರ್ಲಿ ಬರ ಬರ್ಲಿ ಚಳಿ ಜಾಸ್ತಿ ಆಗ್ಲಿ ಇವೆಲ್ಲ ಒಂದೊಂದು ಅವಕಾಶಗಳು ಅನ್ಕೋಬೇಕು ನಾವು. ಅವಕಾಶಗಳಲ್ಲಿ ಏನೇನು ಮಾಡಕ್ ಸಾಧ್ಯನೋ ಅವೆಲ್ಲನೂ ಮಾಡ್ಕೋಬೇಕು. ಈಗ ಈ ಬೋರರ್ದ ಹೇಳ್ತೀನಿ, ಯಾಕಿಷ್ಟು ಬೋರರ್ ಜಾಸ್ತಿ ಆಯ್ತೈತೆ ಹಿಂದಕ್ಕೆ ಹಾಕಿರ್ಲಿಲ್ಲ ಅಂತ ಕೇಳಿದ್ರೆ, ಇವತ್ತು ಒಬ್ಬೊಬ್ಬ ತೋಟಗಾರತಕ್ಕೆ ಹೋದ್ರು ಕೇಳಿದ್ರೆ ನಾವು ವರ್ಷ ವರ್ಷ ಸಸಿ ಬೇಕು ಬೀಜ ಬೇಕು ಅಂತ ಏನು ಈ ಟೈಮಲ್ಲಿ ಪರದಾಡ್ತಾ ಇರ್ತಾರೆ. ಯಾಕೆ ಅಂತ ಅಂದ್ರೆ ಬೋರರ್ ಬಂದು ಎಲ್ಲ ಕಡ್ದಾಕಿದೀವಿ, ಹೋಗ್ಕುಣಿ ಹಾಕ್ಬೇಕು ಹೋಗ್ಕುಣಿ ಹಾಕ್ಬೇಕು ಅಂತ. ಹೋಗ್ಕುಣಿ ಅಂತ ಅಂದ್ರೆ ನಾವೆಲ್ಲವ ಶಂಕರಣ್ಣ, ನಾವೆಲ್ಲ ತೆಂಗಿನ ಗಿಡ ಈ ಅಡಕೆ ಗಿಡ ಹಾಕತ್ತೀವಲ್ಲಪ್ಪ, ಹೋಗ್ಕುಣಿ ಅಂತ ಅಂದ್ರೆ ಒಂದ್ ನಾಲ್ಕು ಐದು ಜಾಸ್ತಿ ಅಂತ ಹತ್ತು. ಇವ್ರ ಹಂಗಲ್ಲ, ಸಾವಿರ ಗಟ್ಲೆ ಒಂದ್ ಎರಡ್ ಸಾವಿರ ಗಿಡ ಬೇಕು, ಈ ಸರಿ ಒಂದ್ ಸಾವಿರ ಗಿಡ ಬೇಕು. ಯಾಕೆ ಅಂತ ಅಂದ್ರೆ ಹಿಡುವಳಿನ ದೊಡ್ಡದಲ್ಲ ಅವರಲ್ವಾ ಆಯ್ತಾ. ಏನ್ ಕಮ್ಮಿ ಅಂತ ಅಂದ್ರೆ ಒಂದು ಐವತ್ತು ಎಕರೆ ಅಂತಾರೆ, ಇನ್ನು ಅಲ್ಲಿಂದ ಮುಂದಕ್ಕೆ ಒಂದ್ ಇನ್ನೂರು ಮುನ್ನೂರು ನಾನೂರು ಐನೂರು ಅದೇನ್ ಲೆಕ್ಕವೇ ಇಲ್ಲ ಬಿಡು. ಹಿಂಗ್ ಹೇಳ್ತಾರಲ್ಲ, ಎರಡ್ ಸಾವಿರ ಮೂರ್ ಸಾವಿರ ಅಂತ ಅಂತ ಅಂತ ಅಂತಾರೆ ಅವ್ರಿಗೆ ಅದು ಕಡಿಮೆ ಅದು. ಇಷ್ಟೊಂದ್ ಗಿಡ ಹೋಯ್ತಾ ಅಂತ ಅಂತ ಅಂದ್ರೆ ಹೂ ಅಂತ ಅಂತ ಅಂತ ಅಂತಾರೆ. ಇದು ಯಾಕೆ ಹಿಂಗ್ ಆಯ್ತೈತೆ ಅಂತ ಅಂದ್ರೆ ಇದೆಲ್ಲ ನಾವೇ ಕೈಯಾರೆ ಮಾಡ್ಕೊಂಡಿದ್ದು. ಯಾಕೆ ಅಂತ ಅಂದ್ರೆ ಹಿಂದೆಲ್ಲವ ಈ ನೋಡ್ ಕಾಫಿ ಹೆಂಗೆ ಅಂತ ಅಂದ್ರೆ ಅದ್ರಲ್ಲೂ ಅರೇಬಿಕ್ ಆಯ್ತಲ್ಲ, ಇದಕ್ಕೆ ನೆರಳು ಬೇಕು. ಎಷ್ಟು ಬೇಕು ನೆರಳು ಅಂತ ಅಂದ್ರೆ ಹೆಚ್ಚು ಕಮ್ಮಿ 60-70% ನೆರಳು ಬೇಕು. ಅಂದ್ರೆ ನಾವೀಗ ತೋಟದೊಳಗಡೆ ಕಾಲಿಟ್ವಿ ಅಂತ ನೆರಳೊಳಗಡೆ ಹೋದಂಗಿರ್ಬೇಕು, ನೆರಳೊಳಗೆ ಹೋದಂಗಿರ್ಬೇಕು. ಅದೇ 60-70% ಅನ್ಕ, ಕಮ್ಮಿ ಅಂದ್ರೆ 60%, ಜಾಸ್ತಿ ಅಂದ್ರೆ 70% ಇಷ್ಟು ನೆರಳು ಬೇಕು. ಆ ನೆರಳಿದ್ರೆ ಈ ಬೋರರ್ ಬರೋದಿಲ್ಲ. ಈಗ ನೆರಳು ಹಾಕಿಲ್ಲ ಅಂತ ಅಂದ್ರೆ ಈಗ ಹಿಂದೆಲ್ಲವ ಹಳೆ ತೋಟಗಳು ನೋಡಿದ್ರೆ ನಾವು ಹಳೆ ತೋಟಗಳು ಅಂತ ಅಂದ್ರೆ ಹಳೆ ತೋಟದಲ್ಲೂ ಇಲ್ಲ ಬಿಡಿ ಈಗ ಆ ಪರಿಸ್ಥಿತಿ. ಈಗ ಒಂದ್ 20 ವರ್ಷದ ಹಿಂದೆ 30 ವರ್ಷದ ಹಿಂದೆ ಪೋಟ ಯಾವಾಗ ಇದ್ರೆ ತೋಟವು ನೋಡಿದ್ರೆ ಅಲ್ಲೊಂಥರ ಬೇರೆ ಬೇರೆ ಬೇರೆ ಬೇರೆ ತರದ ಗಿಡಗಳು ಇರ್ತಾ ಇದ್ದು, ಮರಗಳು ನೆರಳಿಗೆ ಕಾಡಲ್ಲಿ ಏನು ದೊಡ್ಡ ದೊಡ್ಡ ಮರಗಳು ಇರ್ತಾ ಇದ್ದು, ಹತ್ತಿ ಬಸರಿ ಇಂತ ಮರಗಳು ಮೊನ್ನೆ ಇಂಥವು ಅದ್ರ ಕೆಳಗಡೆ ಕಾಫಿ ಹಾಕೊಂಡು ಕಾಫಿಯ ಮಾಡ್ತಾ ಇದ್ರು. ಈ ಅರೇಬಿಕಾಗಂತೂ ಹೇಳಿದ್ನಲ್ಲ ಆಗ ಜಾಸ್ತಿ ನೆರಳಬೇಕಲ್ಲ ಅದ್ ಮಾಡ್ತಾ ಇದ್ರು. ಈಗೆಲ್ಲ ಇತ್ತೀಚೆಗೆಲ್ಲ ಏನ್ ಮಾಡ್ಬಿಟ್ರು ಸಿಲ್ವರ್ ಸಿಲ್ವರ್ ಸಿಲ್ವರ್ ಅಂತ ಸಿಲ್ವರ್ ಅನ್ನ ಶುರು ಮಾಡಿ 20 ವರ್ಷದ ಈಚೆಗೆ ಅದೇ ತರ ಜಾಸ್ತಿ ಆಗಿರೋದು. ಎಲ್ಲಿ ನೋಡೋ ಸಿಲ್ವರ್ ಹೌದು, ಅದು ಏನ್ ಹಿಂಗೆ ಚಾಚ್ಕೊಳಕ್ಕೂ ಇಲ್ಲ ಎಂತದೂ ಇಲ್ಲ, ಉದ್ದಕ್ ಬೆಳೀತಾ ಇರ್ತದೆ. ಅದನ್ನೇನು ಉದ್ದಕ್ ಬೆಳೆಯಕ್ ಬಿಡ್ತಾರ, ಮತ್ತದ ಕಪಾತ್ ಕಪಾತ್ ಟಾಪ್ ಹೊಡಿಯೋದು ಕಪಾತ್ ಮಾಡೋದು ಹಿಂಗೆಲ್ಲ ನೆಟ್ಟಿ ನಿಂತ್ಕೊಬಿಟ್ರೆ ಎಲ್ಲಿ ಹೊಸ್ತೋಟವು ಹಂಗೆಯ. ಬೇರೆ ಯಾವ ಮರ ಇಲ್ಲ, ಸಿಲ್ವರ್ ಅಡಕೆ ಮಧ್ಯ ಕಾಪಿ ಗಿಡ ಅನ್ನಂಗೆ ಇಲ್ಲ, ಅದೊಂಥರ ಬಯಲ್ಸಿಮೇಲೆ ಮಾಡ್ದಂಗ ಆಯ್ತಪ್ಪ, ಮಲ್ನಾಡ್ಗೋದ್ರೆ ಬಯಲ್ಸಿಮೆ ಆಯ್ತು. ಹೌದು, ಈಗ ಸ್ವಲ್ಪ ಸಿಲ್ವರ್ ಅಂತ ಈಗ ಒಂಚೂರು ಬೆಚ್ಚ ಬಿಡ್ತಾರೆ, ಯಾಕಂದ್ರೆ ರೇಟ್ ಇಲ್ಲ, ಅದಕ್ಕೆ ರೇಟ್ ಇಲ್ಲ. ಆಮೇಲೆ ಸ್ವಲ್ಪ ಗಾಳಿ ಮಳೆಗೂ ದಬ ದಬ ಅಂತ ಬೀಳ್ತಾವೆ, ರೇಟ್ ಇಲ್ಲ. ಆಮೇಲೆ ಎಲೆ ಇರ್ತದಲ್ಲ ಅದು ಉದುರಿದ್ರೆ ಕರಗದಿಲ್ಲ, ಸೆಲ್ಯುಲಸ್ ಅಂತ ಜಾಸ್ತಿ ಇರ್ತದಂತದಲ್ಲ, ಬಿರನೆ ಕರಗದಿಲ್ಲ. ಈ ಹಳೆ ವಿದ್ವಲ್ ನಾನು ಹೇಳಿದ್ನಲ್ಲಾಗ್ಲೇ ಹತ್ತಿ ಆಲ ಬಸರಿ ಮರಗಳು ಹಲ್ಸು ಇಂತವೆಲ್ಲವ ಅವೇನು ಒಳ್ಳೆ ಚೆನ್ನಾಗಿ ಚಾಚ್ಕೊಳವು, ಒಳ್ಳೆ ನೆರಳು ಕೊಡ್ತಾ ಇದ್ದವು. ಇದು ಈ ಬೋರರ್ ತೆಂಗೆ ಅಂತ ಅಂದ್ರೆ ಅದು ಒಳಗಡೆನೆ ಇರ್ತದ ವರ್ಷ ಪೂರ್ತಿಯ, ಒಳಗಡೆ ಎತ್ಕೊಂಡು ಯಾವಾಗ ಬಿಸಿಲು ಬೆಳಕ್ ಶುರು ಆಯ್ತದ ಪರಿಕ್ ಬಂದ್ಬಿಡ್ತದೆ. ಯಾಕೆ ಪರಿಕ್ ಬರ್ತದೆ ಅಂತ ಅಂದ್ರೆ ಅದು ಸಂತಾನೋತ್ಪತ್ತಿ ಮಾಡಕ್ ಹೊರಡಕ್ ಬರೋದು. ಇದು ಆ ಬಿಸಿಲು ಬಂದಾಗ ಹೊರಡಕ್ ಬಂದ್ಬಿಟ್ಟು ಈ ಕಾಫಿ ಅರೇಬಿಕದ್ದು ಟೊಂಗೆ ಇರ್ತದಲ್ಲ ಅದ್ರ ಮೇಲೆ ಒಂದ್ ಸ್ವಲ್ಪ ಇದ್ರ ತರ ಸಿಪ್ಪೆ ಸಿಪ್ಪೆ ಸಿಪ್ಪೆ ತರ ಇರ್ತದ ನೋಡು, ಅಲ್ಲೋಗಿ ಕೂತ್ಕೊಂಡು ಮೊಟ್ಟೆ ಇಟ್ಬಿಡ್ತದ, ಅಲ್ಲೋಗಿ ಕೂತ್ಕೊಂಡು ಮೊಟ್ಟೆ ಇಟ್ಬಿಟ್ಟು ಆಮೇಲೆ ಅದು ಸಂತಾನೋತ್ಪತ್ತಿ ಮಾಡ್ಕೊತದೆ. ಈ ವರ್ಷ 4 ಗಿಡ ಹೋದ್ರೆ 3 ವರ್ಷಕ್ಕೆ 400 ಗಿಡ ಹೋಯ್ತವೆ, ಅದ್ರ 3 ವರ್ಷಕ್ಕೆ ಇನ್ನೊಂದಷ್ಟು ಹೋಗೋದು. ಅದಕ್ಕೆ ಆ ಲಿಂಡನ್ ಸಾವಿರಬೇಕು, ಆ ಬೋರ್ಡೋ ದ್ರಾವಣ ಹಾಕ್ಬೇಕು ಅಂತ ಹೇಳ್ತಾರಲ್ಲ, ಅದು ಬಾರಿ ಸಿಂಪಲ್ ಅಂತ ಅಂದ್ರೆ ಸುಮಕ್ಕ ಆ ಮೇಲ್ಗಡೆ ಒಂಥರ ತೊಟ್ಟೆ ಮೇಲೆ ಒಂಥರ ಇರ್ತದಲ್ಲ, ಆ ಸಿಪ್ಪೆ ಸಿಪ್ಪೆ ಇದ್ದಂಗೆ ಇದ್ದಂಗೆ ಇರ್ತದಲ್ಲ, ಅದ ಉಜ್ಬಿಡ್ಬೇಕು ಒಂದ್ ಬಟ್ಟೆ ತಗೊಂಡು ನೈಸ್ ಆಗ್ಬೇಕು. ಆ ಮೊಟ್ಟೆ ಇಟ್ಟರುವೆ ಅದು ನಿಲ್ಬಾರ್ದಲ್ಲಿ, ನೈಸ್ ಆಗಿದ್ರೆ ನಿಲ್ಲದಿಲ್ಲ ಅದು, ಅವು ನೋಡ್ತಾವ ಕರೆಕ್ಟ್ ಆಗಿ ಎಲ್ಲಿ ಕೂತ್ಕೋತಾವ ಮೊಟ್ಟೆ ಅಂತ ಕಡೆ ಹೋಗಿ ಬಿಡ್ತದೆ. ಆಮೇಲೆ ಅದು ಚಿಟ್ಟೆ ಆಗಿ ಇನ್ನೊಂದಾಗಿ ಮತ್ತೊಂದಾಗಿ ಮಗದೊಂದಾಗಿ ತೊಂದರೆ ಕೊಡಕ್ ಶುರು ಮಾಡ್ತದೆ. ಅದು ಪೂರ್ತಿ ನಾವು ಉಜ್ಬಿಟ್ರೆ ಒಂದ್ಸರಿ ಅದ್ರ ಮೇಲೆ ಮೊಟ್ಟೆ ಕೂರೋದಿಲ್ಲ, ಅವಾಗ ಮೊಟ್ಟೆ ಬಿದ್ದೋಯ್ತವೆ, ಸಂತಾನೋತ್ಪತ್ತಿ ಜಾಸ್ತಿ ಆಗೋದಿಲ್ಲ, ಅದನ್ನ ಒಂಥರ ನಿಯಂತ್ರಣ ಮಾಡ್ದಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು. ಇದು ಒಂದು. ಆಮೇಲೆ ಈ ಜಾಸ್ತಿ ಎಲೆಗಳಿರ್ತಾವಲ್ಲಪ್ಪ, ಸಿಲ್ವರ್ ಎಲೆ ಎಲ್ಲ ನಾನು ಹೇಳ್ತಾ ಇರೋದು ಈ ಹತ್ತಿ ಮರದ ಎಲೆ, ಆಮೇಲೆ ಯಾವ್ದೇ ಒಂದು ಗಿಡ ಮರಗಳದ್ದು ಇಂತ ಎಲೆಗಳು ಜಾಸ್ತಿ ಬಿಡಬಾರ್ದು, ಬುಡ ಅಂತವ ನಾವು ನೆಟ್ಕೋಬೇಕು ಗಿಡವ ಮಧ್ಯದಲ್ಲಿ ಅಂತವ ನೆಟ್ಕೊಂಡು ಅವು ಎಲೆ ಎಲ್ಲ ಉದುರಿಸ್ತಾ ಇರ್ಬೇಕು ಅವಾಗ ಅವಾಗ. ನಾವು ಬರೀ ಎಲೆಯ ಎಲೆ ಅಂತೀವಿ, ಅದು ನಿಜವಾಗ್ಲೂ ಎಲೆ ಅಲ್ಲ, ಅದು ಅದ್ ಎಲೆನೆ ಆದ್ರೂ ಅದೇ ಇಡೀ ಜಗತ್ ಸಾಕ್ತಾ ಇರೋದೇ ಎಲೆನೆ ಇವತ್ತು. ಯಾಕೆಂತಂದ್ರೆ ನಮ್ಗೆ ಪ್ರತಿಯೊಬ್ಬರಿಗೂ ಉಸಿರು ಬೇಕಲ್ಲಪ್ಪ, ಗಾಳಿ ಬೇಕಲ್ಲ ಉಸಿರಾಡಕ್ಕೆ, ಅದು ಒಳ್ಳೆ ಶುದ್ಧವಾದಂತ ಗಾಳಿ ಕೊಡ್ತಾ ಇರೋದು ಎಲೆ. ಅದೆಂತದ ಅಂತಾರಲ್ಲ ಡೈಆಕ್ಸೈಡ್ ಅಂತದ ಅಂತಾರಲ್ಲ ನಿಮ್ಗೆ ಗೊತ್ತಾವೆಲ್ಲ ಚೆನ್ನಾಗಿ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೀರ್ಕಳ ಅಂತ ತಾಕತ್ ಇರೋದು ಎಲೆಗೆ ಮಾತ್ರ. ಅದು ಹೀರ್ಕೊಂಡು ನಮ್ಗೆ ಏನ್ ಆಕ್ಸೈಡ್ ಬೇಕು, ಶುದ್ಧವಾದ ಗಾಳಿ ಅಂತೀವಲ್ಲ ಆಕ್ಸೈಡ್ ಅಂತೀವಲ್ಲ, ಅದನ್ನ ಬಿಟ್ಕೊಡ ಅಂತದ್ದು ಆಮ್ಲಜನಕ ಬಿಟ್ಕೊಡ ಅಂತದ್ದು ಆ ಎಲೆ ಆ ಕೆಲಸ ಮಾಡ್ತದೆ. ಇದಿಷ್ಟೇ ಮಾಡ್ತದೆ ಅಂತ ನಾವ್ ಅನ್ಕೋತೀವಿ, ಅದಷ್ಟೇ ಮಾಡೋದಿಲ್ಲ, ಅದು ಇನ್ನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತದೆ. ನಮಗೆ ಗೊತ್ತಿರೋದು ಇಷ್ಟೇ, ಇಡೀ ಇವತ್ತು ಜಗತ್ತನ್ನೇ ಸಾಕ್ತಾ ಇರೋದು ಎಲೆ. ಎಲೆಗಳು ಚೆನ್ನಾಗಿ ಇತ್ಕೊಂಡು ಅವು ಆಹಾರ ಉತ್ಪಾದನೆ ಮಾಡ್ಲಿಲ್ಲ ಅಂದಿದ್ರೆ ಆಹಾರ ಎಲ್ಲಿ ಬರ್ತದೆ? ಈ ಎಲೆ ಇಲ್ದೆ ಅವ್ರ ಗಿಡ ನೋಡಿದ್ಯಪ್ಪ ನೀನು? ಆ ಗಿಡ ಬದುಕಬೇಕು ಅಂದ್ರೆ ಎಲೆ ಬೇಕು, ಅದು ಆಹಾರ ಉತ್ಪಾದನೆ ಮಾಡ್ಬೇಕು, ಬೆಳ್ಕೊಡ್ಬೇಕು, ಅದ್ ನಾವು ತಗೊಂಡು ಕುಟ್ಕೊಂಡು ಬೀಸ್ಕೊಂಡು ತಿನ್ಕೊಂಡು ನಮ್ಮ ಹೊಟ್ಟೆ ಸಾಕಬೇಕು ಅಂತ ಅಂದ್ರೆ ನಮ್ಗೆ ಎಲೆ ಇರ್ಬೇಕು. ಆ ಎಲೆನೆ ಇಲ್ದೇ ಇರ ಅಂತ ಕೃಷಿ ಮಾಡ್ತೀನಿ ಅಂತ ಹೊರಟಾಗ ಇಂಥವೆಲ್ಲ ಸಮಸ್ಯೆಗಳು ಹಾಗೆ ಆಯ್ತವೆ. ಆಮೇಲೆ ಆ ಎಲೆ ಇದ್ದಾಗ್ಲೂ ಅದೊಂಥರ ನಮ್ಗೆ ಉಪಯೋಗ, ಅದು ಉದ್ರ ಕೆಳಗಡೆ ಬಿದ್ರು ಅಲ್ಲೂ ಉಪಯೋಗ. ಗೊಬ್ಬರ ಅದು ನೋಡು, ಮೇಲ್ಗಡೆ ಇದ್ಕೊಂಡು ಮರದ ಮೇಲ್ಗಡೆ ಇದ್ದಾಗ ಇಡೀ ಜಗತ್ತನ್ನೇ ಸಾಕ್ತದೆ ಆಯ್ತಾ, ಕೆಳಗಡೆ ಬಿದ್ಮೇಲೆ ನಮಗೆ ಕಣ್ಣಿಗೆ ಕಾಣದೇ ಇರೋದ್ ಒಂದ್ ಜಗತ್ತೈತೆ, ಅದು ಸೂಕ್ಷ್ಮಾಣು ಜೀವಿ ಅಂತ ಕರಿತೀವಲ್ಲ, ಅದು ಚೆನ್ನಾಗಿ ಕರಗದಾಗ ಆ ಸೂಕ್ಷ್ಮಾಣು ಜೀವಿನ ಕೂಡ ಇಂಪ್ರೂವ್ ಮಾಡ್ತದೆ. ಎಲ್ಲಿ? ಮಣ್ಣೊಳಗಡೆ. ಅದು ಒಳ್ಳೆ ನಮ್ ಗಿಡಗಳಿಗೆ ಬೇಕಾದಂತಹ ಏನು ಪೋಷಕಾಂಶ ಇರ್ತದೋ ಅದೆಲ್ಲದನ್ನು ಅದು ಉತ್ಪಾದನೆ ಮಾಡ್ಕೊಡ್ತದೆ. ಅದಕ್ಕೆ ಎಲೆ ಬಿಡ ಅಂತವು ಹಲ್ಸು. ಈಗ ಸಿಲ್ವರ್ ನು ಹಾಕಳಿ ಬೇಡ ಅನ್ನೋದಿಲ್ಲ, ಪುಟ್ಟಗೆಲ್ಲನೂ ಸಿಲ್ವರ್ ಹಾಕೊಂಡ್ರೆ ಇನ್ನೆಲ್ಲ ಆಯ್ತದಪ್ಪ. ಹೆಂಗಾಗೈತೆ ಅಂತಂದ್ರೆ, ನೀನ್ ಯಾವ್ದೇ ತೋಟಕ್ ಹೋಗು, ಕಾಫಿ ತೋಟ ಅನ್ಸಕ್ಕಲ್ಲ, ಸಿಲ್ವರ್ ತೋಟ ಅನ್ಸಬೇಕು. ಅದು ನೋಡಕ್ ಬೇರೆ ಚೆನ್ನಾಗ್ ಕಾಣ್ತದೆ ಅಂತ ಅನ್ಕೊಂಡು ಹಾಕೊಳ್ಳೋದು, ನಮಗ್ ಪ್ರಯೋಜನ ಬೇಕಲ್ಲ ನೋಡಕ್ ಚೆನ್ನಾಗ್ ಕಾಣಕ್ಕಿಂತ್ಲವೆ, ಪ್ರಯೋಜನ ಬೇಕಲ್ಲ, ಪ್ರಯೋಜನ ಇಲ್ಲ. ಆಮೇಲೆ ಸುಮಾರು ಜನ ಏನಾರ ಹೇಳ್ತಾರೆ, ಹಲ್ಸು ಪಲ್ಸು ಹಾಕೊಂಡ್ರೆ ಆನೆ ಬರ್ತದೆ, ಆಮೇಲೆ ಕೋತಿಗಳು ಬರ್ತವೆ, ಅವೆಲ್ಲ ಬರ್ಬೇಕು. ಹೌದು, ಪ್ರಾಣಿ ಪಕ್ಷಿಗಳು ಇಲ್ದಾನೆ ನಾವೊಂದು ಏನಾರು ಮಾಡಕಾಯ್ತದ? ಮತ್ತೆ ಇದನ್ನ ಒಬ್ಬನೇ ಬದುಕು ನೋಡೋಣ, ಎಲ್ಲರೂ ಒಂದು ಕಾಡಲ್ಲ ಎಲ್ಲ ಹೋಗ್ಬಿಟ್ಟು ಮನೆ ಮಾಡ್ಕೊಂಡು. ಸಂಘ ಜೀವಿಗಳು ಅಂತಂದ್ಮೇಲೆ ನಮ್ಗೂ ಅಕ್ಕಪಕ್ಕದಲ್ಲಿ ನೆರೆ ಹೊರೆ ಇರ್ಬೇಕು, ಕಷ್ಟ ಸುಖಕ್ಕೂ ಆಗ್ಬೇಕು, ನಾವು ಹೋಗ್ಬೇಕಪ್ಪ ಅಲ್ವಾ? ಅದ್ ಬಿಟ್ಬಿಟ್ಟು ನಾನು ಒಬ್ಬನೇ ಬದುಕ್ತೀನಿ ಅಂತ ಆಯ್ತದ? ಬೋರ್ ಬದುಕಕ್ಕೆ. ಹಂಗೆ ನೀನ್ ಆರೋಗ್ಯವಾಗಿ ಚೆನ್ನಾಗಿರ್ಬೋದು, ಯಾಕಂದ್ರೆ ಕಾಡಲ್ಲಿ ಇರ್ತೀಯಲ್ಲ, ಒಳ್ಳೆ ಗೆಡ್ಡೆ ಗೆಣಸು ಸಿಗ್ತವೆ, ಒಳ್ಳೆ ಗಾಳಿ ಸಿಗ್ತದೆ, ಶುದ್ಧವಾದ ನೀರ್ ಸಿಗ್ತದೆ, ಆರೋಗ್ಯ ದೈಹಿಕವಾಗಿ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಚೆನ್ನಾಗಿರ್ಬೇಕಲ್ಲ. ಮಾನಸಿಕವಾಗಿ ಚೆನ್ನಾಗಿದ್ರೆ ಇವತ್ತು ಆರೋಗ್ಯವಾಗಿರೋದು ಅಂತ ಹೇಳ್ಬಿಟ್ಟು ಹೇಳೋದು, ಅದಕ್ಕೋಸ್ಕರ ಇವೆಲ್ಲ ಇರ್ಬೇಕು. ಆಮೇಲೆ ಒಬ್ರು ಹೇಳ್ತಾ ಇದ್ರು, ಹಲಸಿನ ಮರ ಹಾಕೊಂಡು ಹಲಸಿನಕಾಯಿ ಬಿಡ್ಬೇಕಲ್ಲೇ, ಆನೆ ಬತ್ತವೆ ಕೋತಿ ಬತ್ತವೆ ಅಂತ ಅನ್ಕೊಂಡು ನಾವ್ ಇನ್ನೂ ಅವೆಲ್ಲ ಹೀಚಾಗಿರುವಾಗ ಪೀಚಾಗಿರುವಾಗ ಹಲಸಿನ ಬುಡಕ್ನ ಕತ್ರ ಕತ್ರ ಸಾಕಿದ್ರೆ ಅವು ಬಂದ್ರೆ ಸಿಟ್ಟತ್ತದಂತ. ನಮಗಾದ್ರು ಹಂಗೆ ತಾನೆ, ಈಗ ಯಾರು ಕರೆದಾಗ ಅಲ್ಲಿ ಹೋದ್ರೆ ಏನಾದ್ರು ಇದ್ರೆ ನಮಗೆ ಸರಿ ಅಂತ ಅನ್ಸುತ್ತೆ. ಏನು ಇಲ್ಲ ಅಂತಂದಾಗ ಸಿಟ್ಕೊಂಡ್ ಬರ್ತೀವ, ಒಂದ್ ಮಾತು ಅನ್ಕೊಂಡ್ ಬರ್ತೀವ, ಇನ್ನೊಂದ್ ಜನ್ಮ ಜಾಲಾಡ್ಬೇಕು ಆತರ ಇದ್ ಮಾಡ್ಬಿಡ್ತೀವಿ. ನಮ್ಗೆ ಉಪ್ಟಳ ಜಾಸ್ತಿ ಮಾಡ್ತವೆ, ಉಪ್ಟಳ ಜಾಸ್ತಿ ಮಾಡ್ತವೆ. ಅದಲ್ಲಿ ಇದ್ರೆ ಅವು ಬೇರೆ ಇನ್ನೇನು ಮುಟ್ಟೋದಿಲ್ಲ, ಯಾವ ಕಾಫಿ ಗಿಡನು ಮುಟ್ಟಕ್ಕಲ್ಲ, ಏಲಕ್ಕಿ ಗಿಡನು ಮುಟ್ಟಕ್ಕಲ್ಲ, ಎಂತದ್ದು ಮುಟ್ಟಕ್ಕಲ್ಲ. ಅವ್ಕ ಬೇಕಾಗಿರೋದೇನು? ಹಣ್ಣು ಕಿತ್ಕೋತವೆ, ತಿನ್ಕೋತವೆ, ಹೋಗ್ತವೆ ಆಯ್ತಾ. ಈಗ ಆನೆ ನಡೆಯುವಾಗ ಒಂದ್ ಗಿಡ ಎರಡ್ ಗಿಡ ಹೋಗ್ಬೋದು, ಗಿಡ ಹೋಗ್ಬೋದು. ಈ ಬೋರರಲ್ಲಿ ಸಾವಿರಾರು ಕಳ್ಕೊತೀವಿ ನಾವು, ಏನೋ ಮಾಡಕ್ ಆಯ್ತಾ ಇಲ್ಲ. ನಾವು ಆನೆ ಬರ್ತದೆ ಅಂತ ಹೇಳ್ಬಿಟ್ಟು ತಂತಿ ಬೇಲಿ ಹಾಕೊಳ್ಳೋದು, ಕರೆಂಟ್ ಕೊಡೋದು, ಹಲಸಿನಕಾಯಿಲ್ನೂ ಮಾಡಿದ್ರೆ ಇನ್ನೇನಾಯ್ತದೆ, ಈ ತರದ ಬಾಯ್ತವೆ. ಅದಕ್ಕೋಸ್ಕರವ ಹಿಂಗ್ ಮಾಡ್ಕೋಬೇಕು ನಾವು. ಈ ಆಮೇಲೆ ಇನ್ನೊಂದ್ ಹೇಳ್ತಾರೆ, ಇಲ್ಲ ನಾವು ಅಂತರ ಬೆಳೆ ಮಾಡ್ಕೊಂಡು ಮೆಣಸು ಬೆಳ್ಕತ್ತೀವಿ, ಸಿಲ್ವರಿಗೆ ಮಾತ್ರ ಚೆನ್ನಾಗಿ ಹಬ್ಬುತ್ತದೆ ಅಂತ ಹೇಳಿ ಹೇಳ್ತಾರೆ. ಸಿಲ್ವರಿಗೆ ಮಾತ್ರ ಅಲ್ಲ, ನೀನ್ ಯಾವ್ದಾರ ಹಬ್ಸೋದ ದಪ್ಪಗಿರ ಯಾವ ಮರಕ್ಕೂ ಅಲ್ಲ ಕನ್ಸುಮಕ್ಕ. ನೀನ್ ಚೆನ್ನಾಗಿ ಹೇಳ್ದಾಗ ಹಣೆ ಏನೋ ಹೇಳ್ದಂತ ನೀನು ಅಂತಿಲ್ಲ, ನಾನು ಇವತ್ತವರೆಗೆ ಕಂಡಿರೋ ಅಷ್ಟೇ. ಯಾಕೆ ಗೊತ್ತಾ, ಸಿಲ್ವರ್ ಅಲ್ಲಿ ಒಡ್ಕೊಡಕ್ ತೊಗಟೆ, ಹಂಗಾಗಿ ಚೆನ್ನಾಗಿ ಚೆನ್ನಾಗಿ ಕಚ್ಕೊಂಡ್ ಕಚ್ಕೊಂಡ್ ಮ್ಯಾಕ್ ಹೋಯ್ತದೆ. ನೀನ್ ಯಾವ ಮರದಲ್ಲಿ ಹೋಗಿ ತೊಗಟೆ ಒಡ್ಕೊಂಡಿರೋದು ಬಿರ್ಕಾಗಿರೋದು ನೋಡಿದ್ಯಾ ಎಲ್ಲ, ಈಗ ನೀನ್ ಹಲ್ಸ್ ನೋಡು ಎಷ್ಟು ಒಳ್ಳೆ ಸಲ ಇರ್ತದಪ್ಪ. ಹಬ್ತದೆ ಹಬ್ತದೆ ಅಂತನಣ್ಣಯ್ಯ, ನೀನ್ ಹಬ್ಬಸ್ ನೋಡ್ಬೇಕು ಸಿಲ್ವರ್ ಗಿಂತ ಚೆನ್ನಾಗಿ. ಮೊನ್ನೆ ಹೋಗಿದ್ನಲ್ಲ ನಾನು ಯಾಲೂರ್ ತವ ಒಬ್ರು ಸಾಹೇಬ್ರು ಮಾವಿನ ಮರ ಕಬ್ಸವ್ರೆ ಮೆಣಸ ಮಾವಿನ ಮರಕ್ಕೆ ಮಾವಿನ ಮರ ಕಬ್ಸ ಎಲ್ಲವಕ್ಕೂ ಹೋಗ್ತದೆ. ಆಮೇಲೆ ಆಯ್ತು, ಈಗ ನೀನ್ ಮೆಣಸನ್ನ ಯಾಕೆ ಬೆಳಿಬೇಕಪ್ಪ, ಅದನ್ನ ಯಾಕೆ ತೋಟ ತುಂಬಾ ನೀನ್ ಮೆಣಸನ್ನ ಹಾಕಬೇಕು? ಅಲ್ಲ ಬೇರೆ ಮರ ಇದ್ದಕ್ಕೆ ಹಬ್ಬಸ್ಕತ್ತೀವಿ ಅಷ್ಟೇ. ಬೇರೆ ಬೇರೆ ಹಾಕ, ಕಿತ್ಲೆ ಹಣ್ಣು ಹಾಕ, ಕಿತ್ಲೆ ಹಣ್ಣು ಹಾಕ, ಬೆಣ್ಣೆ ಹಣ್ಣು ಹಾಕ, ಈ ಮ್ಯಾಂಗೋ ಸ್ಟೆಮ್ ಅಂತ ಒಂದ್ ಬಂದೈತೆ. ಎಂತದದು ಮ್ಯಾಂಗೋ ಸ್ಟೆಮ್? ಅದೊಂದು ಅದೊಂಥರ ಅವು ಹೊಸ ಹಣ್ಣು ಕಿರು ಹಣ್ಣುಗಳು ಅಂತ ಹೇಳ್ಬಿಟ್ಟು. ಹೊಸದಲ್ಲ ಹಳೆವೆ ಮಾವಿನ ಹಣ್ಣಲ್ಲ, ಅದೊಂಥರ ಅದ್ರ ಹೆಸರಂಗೈತೆ, ಅದು ಬೇರೆ ತರ ಇರ್ತದೆ. ಜಾಯಿಕಾಯಿ ಹಾಕಬೇಕು ಆಯ್ತಾ, ಈ ವಾಟೆ ಹುಳಿ ಬಾಳೆ ಇಂಥವ್ ಹಾಕೊಂಡ್ರೆ ಅವು ಅದ್ರಿಂದ ನಮ್ಗೆ ಸಿಗ್ತದ. ಹಿಂಗೆ ಇರೋದ್ ಕಣ್ಣ ಎಣ್ಣೆ ಹೆಂಗ ಹೇಳ್ತೈತಿ, ಹಿಂಗಿತ್ತು ತೋಟ ಹುಡುಗಿರುವಾಗ ನೋಡ್ದಾಗೆಲ್ಲ ಹಿಂಗಿತ್ತು, ಈಗ ಹಿಂಗಿಲ್ಲ ಅಂದ್ರೆ. ಅವಾಗೆಲ್ಲ ನಾನು ನೋಡಿದ್ನಲ್ಲ ಅಂತ ಹೇಳ್ತಿರೋದು. ಈಗ ಕಿತ್ಲೆ ಹಣ್ಣು ಚೆನ್ನಾಗಿ ಅದು ಆದಾಯ ತಂದು ಕೊಡ್ತದ, ನೆರಳು ಕೊಡ್ತದ ಚೆನ್ನಾಗಿ ಆಯ್ತಾ. ಬೆಣ್ಣೆ ಹಣ್ಣು ಅಷ್ಟೇ, ಏನು ಒಂದ್ ಹೆಚ್ಚು ಕಮ್ಮಿ 30-40 ಅಡಿವರೆಗೂ ಹೋಯ್ತದೆ, ಚೆನ್ನಾಗಿ ಚಾಚ್ಕತ್ತದ. ಅತ್ತಗಿತ್ತಗೆಲ್ಲ ಚೆನ್ನಾಗಿ ಚಾಚ್ಕತ್ತದೆ. ಬೆಣ್ಣೆ ಹಣ್ಣಿನ ಕತೆ ಕೇಳ್ಬಿಟ್ರೆ ನೀವಿಬ್ರು ಊರ್ನೇ ಬಿಟ್ಬಿಡ್ತೀರ. ಯಾಕೆ ಅಂತ ಅಂದ್ರೆ ಈ ಕಡಿಮೆ ಅಂದ್ರೆ 150 ರೂಪಾಯಿ ಕೆಜಿ. ಓಹೋ, ನೀನು ಯಾವಾಗ್ಲೋ ಒಂದೊಂದ್ಸಲ ಹೇಳ್ತೀನಿ, ನೀನ್ ದಿನ ಸಿಕ್ಕಿ ಸಿಕ್ಕಿ ಒಳ್ಳೊಳ್ಳೆ ವಿಚಾರ ಹೇಳಪ್ಪ, ನೀನ್ ಅದೇನ ಹೇಳ್ತಿಲ್ಲ ಅದಂಗೆ ಕೆಜಿಗೆ ದಿವಸ ದಿನ ಬಂದ್ ಬಂದ್ ಹೇಳ್ತಾರೆ, ನಮ್ಗೂ ಉತ್ಸಾಹ ಹೆಚ್ಚುತ್ತದ. ಈಗ ನೀವಿಬ್ರು ಮುಂದ್ಗಡೆ ಇದ್ದಾಗ ನನ್ಗೆ ಇಂಥವೆಲ್ಲ ಬರೋದು ಯೋಚನೆಗಳು ಹೇಳಕ್ಕೆ. ಯಾಕೆ ಅಂತ ಅಂದ್ರೆ ಅದೆಲ್ಲ ಒಂಥರ ಹಂಗೆ ನಮ್ಮ ವಿಚಾರಗಳು. ಯಾಕೆ ಅಂತ ಅಂದ್ರೆ ನಾನು ಭಾಷಣ ಇಷ್ಟ ಮಾಡಕ್ ಹೋಗ್ತಿದ್ನಲ್ಲ, 4 ಜನ ಕರ್ಕೊಂಡು ಹೋಗಿವೆ ನಾನು. ಕೇಳಕ್ ಬೇಕಲ್ಲ 4 ಜನ ಕೇಳಕ್ ಚಪ್ಪಲ ಮಾಡಿದ್ದ, ಎರಡ್ಕೂ ಆಯ್ತದೆ. ಒಂದ್ ತಾಂಡ್ರ ಒಂದ್ ಪ್ರಿಯ ಅಂತಾರಲ್ಲ ಹಂಗೆ ಕರ್ಕೊಂಡು. ಈಗ ನಿಮ್ಮ ಹತ್ರ ಮುಂದ್ಗಡೆ ಇದ್ದಾಗ ನಮ್ಗೆ ಈ ತರದ ಆಲೋಚನೆ ಎಲ್ಲ ಬರ್ತದೆ. ಅಣ್ಣ ಹಿಂಗನ್ನದಾರೆ, ನಾನು ಒಂದಷ್ಟು ಮಹಿಳಾ ಸಂಘದಿಂದ ಎಲ್ಲ ಕರ್ಕೊಂಡ್ ಬಂದ್ಬಿಡ್ತೀನಿ, ಒಳ್ಳೊಳ್ಳೆ ವಿಚಾರ ಅಣ್ಣ ಆಚೆಗೆ ಹಾಕುತ್ತೆ ಅಂದ್ರೆ ಯಾಕಾಗ್ಬಾರ್ದು? ಮತ್ತೆ ಅದು ಬೇಕಾಗಿರೋ ವಿಚಾರಗಳಲ್ವಾ. ಈ ಬೆಣ್ಣೆ ಹಣ್ಣಿಂದ ಒಂದು ಹೇಳ್ಬಿಡ್ತೀನಿ ಇವತ್ತು, ಯಾಕೆ ಅಂತ ಟೈಮ್ ಆಯ್ತೈತಲ್ಲ. ಈ ಬೆಣ್ಣೆ ಹಣ್ಣು ಬಾರಿ ಒಳ್ಳೇದಂತದ್ದು ಆರೋಗ್ಯಕ್ಕೆ, ಆರೋಗ್ಯಕ್ಕೆ ಬಾರಿ ಒಳ್ಳೇದಂತೆ. ಈ ತುಂಬಾ ಜನಕ್ ಗೊತ್ತಿಲ್ಲ ಅದೇ ತೊಂದ್ರೆ ಅದ್ರದ್ದು. ಅದೇನು ಇದೆಂತದ ಕಾಯಿ ಐತಲ್ಲ, ಎಂತದ ಕಾಡ್ಗಾಯಿ ಇರಬೇಕು ಅಂತ ಅನ್ಕೊಂಡು ಸೀಗಿರಲ್ಲ ನೋಡು, ಒಳಗಡೆ ಇದು ಇರ್ತದಲ್ಲ ಬೀಜ ಬೇರೆ ಇಷ್ಟದೋ ಕಾಡ್ನಣ್ಣು ಅಂತ ಅನ್ಕೊಂಡು ತಗ್ ತಗ್ ತಗ್ದು ಎಸಿತರದ ಅದ್ ಹಂಗಲ್ಲ, ಅದ್ರ ಮೇಲ್ಗಡೆ ಸ್ವಲ್ಪ ತಿರುಳು ಇರ್ತದಲ್ಲ ಅದ ತಗೊಂಡು ತಿನ್ಬೇಕು ಆಯ್ತಾ. ಅದು ಬಾರಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತದಂತೆ. ಈಗೆಲ್ಲ ಈ ಕರೋನಾ ಇದಕ್ಕೆಲ್ಲ ಹೇಳ್ತಿದ್ರಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಬೇಕು, ಜಾಸ್ತಿ ಇದ್ದವ್ರಿಗೆ ಬರೋದಿಲ್ಲ ಅದು ಅಂತ ಹೇಳ್ಬಿಟ್ಟು ಅದ ಜಾಸ್ತಿ ಮಾಡ್ತದಂತೆ. ಆಮೇಲೆ ಅದರಲ್ಲಿ ಒಂಥರ ಕೊಲೆಸ್ಟ್ರಾಲ್ ಇರ್ತದಂತೆ, ಕೊಬ್ಬಿನಂಶ. ಅದು ಒಳ್ಳೆ ಕೊಬ್ಬಿನಂಶ ಅಂತೆ. ಒಳ್ಳೆ ಕೊಬ್ಬಿನಂಶ ಅಂದ್ರೆ ನಾವು ತಿಂದ್ರೆ ಅದು ದೇಹ ಕಂಟ್ಕೊಳಕಲ್ಲ, ದೇಹ ಕಂಟ್ಕೊಳ್ಳೋದಿಲ್ಲ, ಕಂಟ್ಕೊಳ್ಳದಂಗೆ ನಮ್ಗೆ ಏನ್ ಕೊಬ್ಬಿನಂಶ ಬೇಕು ಅದೆಲ್ಲ ಕೊಡ್ತದಂತೆ. ಅದಕ್ಕೆ ಇವತ್ತು ಅದ್ರ ರೇಟು ಕಮ್ಮಿ ಅಂದ್ರೆ 150 ರೂಪಾಯಿ, ಏನ್ 200-250 ರೂಪಾಯಿಗೆಲ್ಲ ಇದ್ ಮಾಡ್ತಾರೆ. ಹಾಕಬಹುದು ಈಗ ನೀ ಕಣಂಗೆ ಸುಮಕ್ಕ ಹಣೆ ಹೆಂಗಿದ್ರು ಅವನು ಏನು ಸುಮ್ ಸುಮ್ನೆ ಹೇಳಕ್ಕಲ್ಲ, ಅವ್ನು ಹಾಕವನ ಗಿಡವ. ಈಗ ನಾನ್ ಹೇಳೋದಿಷ್ಟೇ, ಈಗ ಹೆಂಗಿರೋನ್ ಬೆಣ್ಣೆ ಹಣ್ಣು ತಂದವನೆ ಆಯ್ತಾ, ಈಗ ನಮ್ಗೆ ಜ್ಯೂಸ್ ಮಾಡಿ ಕೊಡಪ್ಪ, ರುಚಿ ಮಾಡ್ಬಿಟ್ಟು ನಾವು ಹಾಕತ್ತೀವಿ. ಬೆಣ್ಣೆ ಹಣ್ಣಿಂದು ಇನ್ನೊಂದು ಸಿಟ್ಕೊಳ್ಳ ನಾವು, ಯಾಕಂದ್ರೆ ಆಗ್ಲೇ ಹೇಳಿದ್ನಲ್ಲ ಅದ್ ತಿನ್ನದ ಹೆಂಗೆ ಅಂತ ಗೊತ್ತಿಲ್ಲ ಸುಮಾರು ಜನಕ್ಕೆ, ತಿನ್ನದ ಹೆಂಗೆ ಅಂತ ಇನ್ನೊಂದು ಹೇಳ್ಕೊಡ್ತೀನಿ. ಅಲ್ಲ ಈಗ ನೀವು ಜ್ಯೂಸ್ ಕೊಡು ನನಗೆ, ಅದ್ರದ್ದು ಇವತ್ತು ಇಲ್ಲ ತಂದಿಟ್ಟಿದೀನಿ ಇವತ್ತು, ಎಂತದಾ ಅದಿನ್ನೂ ಹಣ್ಣಾಗಿಲ್ಲ ಬೆಣ್ಣೆ ಹಣ್ಣು ಪೂರ್ತಿ ಹಣ್ಣಾಗಬೇಕು ಆಯ್ತಾ. ಅದಕ್ಕೆ ಇವತ್ತು ಏನ್ ಮಾಡಿದೀನಿ ಅಂತ ಅಂದ್ರೆ ಸ್ಪೆಷಲ್ ಪುಳಿಯೋಗರೆ ಮಾಡ್ಸಿದೀನಿ ಇವತ್ತು. ಅದ್ಯಾವ್ದಪ್ಪ ಪುಳಿಯೋಗರೆ ಕೇಳಿದೀನಿ? ಸ್ಪೆಷಲ್ ಗೊತ್ತಿಲ್ಲ. ಅದಕ್ಕೆ ಈ ಗೋಡಂಬೆ ಆಮೇಲೆ ಎಂತದ್ದು ದ್ರಾಕ್ಷಿ, ದ್ರಾಕ್ಷಿ ಹಾಕ, ದ್ರಾಕ್ಷಿ ದ್ರಾಕ್ಷಿ ಹಾಕಿದ್ರೆ ಚೆನ್ನಾಗಿರ್ತದ ಬಿಡು. ಒಣದ್ರಾಕ್ಷಿ ಮೊಸರನ್ನಕ್ಕೆ ಹಾಕೋದು, ಬಾದಾಮಿ ಎಲ್ಲ ಹಾಕ್ಸ್ಬಿಟ್ಟಿದ್ದೀನಿ. ಹೌದಾ? ಸ್ಪೆಷಲ್ ಅಂದ್ರೆ ಬಾರಿ ಸ್ಪೆಷಲ್, ಯಾಕಂದ್ರೆ ಸುಮಕ್ ಬಂದವಳಲ್ಲಿ ಇವತ್ತು, ಅದಕ್ಕೋಸ್ಕರವ ಅದು ಇವತ್ತು ಫಸ್ಟ್ ಕ್ಲಾಸ್ ಆಗಿ ತಿನ್ಬಿಟ್ಟು ಈಗ ಹೊರಟ್ಬಿಡೋಣ. ಈಗ ಅರ್ಜೆಂಟ್ ನನಗೂ ಸ್ವಲ್ಪ ಕೆಲಸ ಇತ್ತು ಪೇಟೆಲಿ ಹೋಗ್ಬೇಕು, ಮುಂದಿನ ಸರಿ ಸಿಗನಂತೆ. ಆಯ್ತು ನಡಿ, ಅದನ್ನ ಬಂತು ಸ್ಪೆಷಲ್ ಕೇಳಿ ಸರಿ.

ಬೆಳಗ್ಗೆ 6:05 ಚಿಂತನ ರೆವರೆಂಡ್ ಪ್ರೇಮ್ ಮಿತ್ರ ಅವರಿಂದ, 6:20 ಶುಭೋದಯ ಕರ್ನಾಟಕ, 6:40 ಭಾವಗೀತೆಗಳನ್ನು ಆಲಿಸಬಹುದು, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು, 7:25 ಭಾವಗೀತೆಯನ್ನು ಕೇಳಬಹುದು, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ, 7:50 ಸವಿಗಾನ, 9:00 ಕ್ರಿಸ್ಮಸ್ ಸಂದರ್ಭದಲ್ಲಿ ಅವರ್ ಲೇಡಿ ಆಫ್ ದ ಅಸಂಪ್ಷನ್ ಕ್ಯಾಥೆಡ್ರಲ್ ಕಾಜುಬಾಗ್ ಕಾರವಾರದ